ರೋಹನ್, ಅಜ್ಜಿ ಕೋಲ್ ತಗೊಂಡ್ ಬಾರಪ್ಪ. ಅಲ್ಲ ಮಮ್ಮಿ, ನಿಮಗೆ ಯಾಕೆ ಅಜ್ಜಿಯ ಕೋಲ್ ಬೇಕಾಯ್ತು? ಮಗ ಕೀಲುಗಳಲ್ಲಿ ತುಂಬಾ ನೋವಿದೆ, ನಡಿಯೋಕ್ ಆಗ್ತಿಲ್ಲ. ಅಯ್ಯೋ ಮಮ್ಮಿ, ನಿಮ್ಗಂತೂ ಜ್ವರವಿದೆ ಹಾಗೂ ಕೀಲುಗಳಲ್ಲಿ ನೋವಿದೆ, ಇದು ಚಿಕ್ಕುನ್ಗುನಿ ಇರಬಹುದು. ಹೌದು, ಚಿಕ್ಕುನ್ಗುನ್ಯ ಲಕ್ಷಣಗಳೆಂದರೆ ತೀವ್ರವಾದ ಜ್ವರ, ತಲೆನೋವು ಮತ್ತು ಕೀಲುಗಳಲ್ಲಿ ತೀಕ್ಷ್ಣ ನೋವು ಇದ್ದರೆ ಸಮೀಪದ ಆರೋಗ್ಯ ಕೇಂದ್ರ ಇಲ್ಲ ಆಸ್ಪತ್ರೆಯನ್ನು ಸಂಪರ್ಕಿಸಿ. ಚಿಕ್ಕುನ್ಗುನ್ಯಾಗೆ ಭಯಪಡಬೇಡಿ, ನಿಮ್ಮನ್ನು ಮತ್ತು ನಿಮ್ಮ ಕುಟುಂಬದವರನ್ನ ಸೊಳ್ಳೆ ಕಡಿತದಿಂದ ರಕ್ಷಿಸಿ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಖಾತೆ, ಭಾರತ ಸರ್ಕಾರದ ವತಿಯಿಂದ ಜನಹಿತಕ್ಕಾಗಿ ಜಾರಿ. ಇದು ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ. ಸಮಯ 6:51, ಕಂಪನಾಂಕ 102.1 ಮೆಗಾಹರ್ಟ್ಸ್ಗಳು. ಕೃಷಿ ರಂಗ ರೈತರಿಗಾಗಿ ಕಾರ್ಯಕ್ರಮ ಕಿಸಾನ್ ವಾಣಿ. ನೆಲ ಜಲ ಅನಲ ನಿಲ ಆಗಸಗಳ ಚೈತನ್ಯವ ಹಿಡಿದು ಸೃಷ್ಟಿ ಚಕ್ರ ಸಾವಯವ ರಹಸ್ಯದ ಮಂತ್ರ ಸಿದ್ಧಿ ಪಡೆದು ಸಮಷ್ಟಿ ಸುಖಕ್ಕೆ ತಾ ಹಂಬಲಿಸುತ ಸಹಜೀವಿಯ ಸಖನಾಗಿ ಅನ್ನ ಯಜ್ಞ ಸಂಕಲ್ಪಿಸಿರುವವನೇ ನೇಗಿಲ ಯೋಗಿ. ಅನ್ನ ಯಜ್ಞ ಸಂಕಲ್ಪಿಸಿರುವವನೇ ನೇಗಿಲ ಯೋಗಿ. ವಿಷ ಗುಣಿಸದೆ ವಿಷ ಬಿತ್ತದೆ ವಸುದೆಯ ನಿರ್ವಿಷಮಯಗೊಳಿಸಿ ವೃಷ ಪಶುಗಳ ಶಿಶು ಸರ್ವ ಜನರ ಆರೋಗ್ಯಕ್ಕೆ ಸುದೆ ಹರಿಸಿ ವಶವಾಗದೆ ಬಳ ಸಂಚಿನ ಹೊಸ ಹೊಸ ತೆನ್ನುವ ವಂಚನೆಗೆ ತೃಷ ಇಲ್ಲದ ಸಿರಿ ಕೃಷಿ ಋಷಿ ತಾನಿವ ನೇಗಿಲ ಯೋಗಿ. ತೃಷ ಇಲ್ಲದ ಸಿರಿ ಕೃಷಿ ಋಷಿ ತಾನಿವ ನೇಗಿಲ ಯೋಗಿ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ. ಸಿಗುವುದು ಪೆನ್ಷನ್ನ ಆಸರಿಯು ಆಗದು ನಿರಾಸರೆ ಎನ್ನು ಸಿಗುವುದು ಸಂತಸದ ಕ್ಷಣವು ಕಳೆವುದು ಸುಖದಿಂದ ವೃದ್ಧಾಪ್ಯ ರಕ್ಷಿತ ಆಗುವ ಅನ್ನದಾತ ಸುರಕ್ಷಿತ ಭವಿಷ್ಯವಾಗುತ್ತೆ ಸುರಕ್ಷಿತ. 60 ವರ್ಷ ವಯಸ್ಸಾದ ನಂತರ 3,000 ರೂಪಾಯಿಗಳ ಮಾಸಿಕ ಪೆನ್ಷನ್ ಖಚಿತ. 55-200 ರೂಪಾಯಿಗಳ ಮಾಸಿಕ ಶುಲ್ಕ ನೀಡಿ 18-40 ವರ್ಷ ತನಕ ರೈತರು ಪ್ರವೇಶಿಸಬಹುದು. ಅನ್ನದಾತರ ಪರಿಶ್ರಮಕ್ಕಾಗಿ ಈಗ ಪೆನ್ಷನ್ ನಿಂದ ಅವರ ಮನೆ ಸುರಕ್ಷಿತ. ಕೃಷಿ ಮತ್ತು ರೈತ ಕಲ್ಯಾಣ ಖಾತೆ, ಭಾರತ ಸರ್ಕಾರ. ಕ್ರಮ ಕಿಸಾನ್ ವಾಣಿ ಕೇಳುವ ರೈತ ಬಾಂಧವರಿಗೆಲ್ಲ ಶರಣು ಶರಣಾರ್ಥಿಗಳು. ರೈತ ಬಾಂಧವರೇ, ಇಂದಿನ ಕಾರ್ಯಕ್ರಮದಲ್ಲಿ ನೀವು ಕೇಳಲಿದ್ದೀರಿ, ಶೀತಗೃಹಗಳ ಅಂದರೆ ಕೋಲ್ಡ್ ಸ್ಟೋರೇಜ್ ನಿರ್ಮಾಣಕ್ಕೆ ಇರುವ ಅವಕಾಶಗಳು ಮತ್ತು ಜೈವಿಕ ಶಿಲೀಂಧ್ರ ಕೀಟನಾಶಕದ ಬಳಕೆಯ ಮಹತ್ವ ಕುರಿತು ಡಾಕ್ಟರ್ ವಿಜಿ ಬಾವಲತಿಯವರಿಂದ ಮಾಹಿತಿ. ಪೇಟೆ ಧಾರಣೆ ಹವಾಮಾನ ವರದಿ ಮತ್ತು ಕೃಷಿ ಸಲಹೆಗಳು ಮತ್ತು ಮಾನ್ವಿ ತಾಲೂಕಿನ ಹಳ್ಳಿಹೊಸೂರು ಗ್ರಾಮದ ಮಾಳಮ್ಮ ಹಾಗೂ ಶೀತಲ ಗೃಹಗಳ ಕೋಲ್ಡ್ ಸ್ಟೋರೇಜ್ ನಿರ್ಮಾಣಕ್ಕೆ ಇರುವ ಅವಕಾಶಗಳು ಮತ್ತು ತೋಟಗಾರಿಕಾ ಇಲಾಖೆಯ ಸಹಾಯ ಸೌಲಭ್ಯಗಳ ಸಂದರ್ಶಕರು ಡಾಕ್ಟರ್ ವಿಜಿ ಬಾವಲತಿ. ರೈತ ಬಾಂಧವರಿಗೆ ನಮಸ್ಕಾರ. ರೈತ ಬಾಂಧವರು, ಇವತ್ತಿನ ಕಾರ್ಯಕ್ರಮದಲ್ಲಿ ಶೀತಲ ಗೃಹಗಳ ನಿರ್ಮಾಣ ಅಂದರೆ ಕೋಲ್ಡ್ ಸ್ಟೋರೇಜ್, ಶೀತಲ ಗೃಹವನ್ನು ಸ್ಥಾಪನೆ ಮಾಡಬೇಕಾದ್ರೆ ಏನೇನು ಅರ್ಹತೆಗಳಿರಬೇಕು, ಜೊತೆಗೆ ಯಾವ ರೀತಿ ರೈತರು ಮುಂದುವರಿಬೇಕಾಗಿದೆ ಅಂತಕ್ಕಂಥ ವಿಚಾರ ಇರ್ಬೋದು. ಇವತ್ತಿಗೆ ಅಲ್ಲಲ್ಲೇ ನಾವು ನೋಡ್ತಿದ್ದೀವಿ, ಭಾಳಷ್ಟು ಪ್ರಮಾಣದಲ್ಲಿ ನಮ್ಮ ಜಿಲ್ಲೆಯಲ್ಲಿ ತಾಲೂಕಿನ ತೋಟಗಾರಿಕೆ ಇಲಾಖೆಯ ಸಹಾಯಕ ನಿರ್ದೇಶಕರಾದಂಥ ಬಸನಗೌಡರು ನಮ್ಮ ರೈತರಿಗೆ ಮಾಹಿತಿಯನ್ನು ಕೊಡ್ತಾ ಇದ್ದಾರೆ. ನಮಸ್ಕಾರ ಬಸನಗೌಡ್ರೆ. ನಮಸ್ಕಾರ. ಹೇಳಿ, ಮೊದಲನೇದಾಗಿ ನಮ್ಮ ರೈತರಿಗೆ ತಿಳಿಯಾಕೆ, ಜೊತೆಗೆ ಇತ್ತೀಚೆಗಂತೂ ಭಾಳಷ್ಟು ಆಗ್ತಾ ಇದ್ದೇವೆ, ಇದರಿಂದ ಏನೇನು ಉಪಯೋಗಗಳಿದ್ದಾವೆ ಶೀತಲ ಗೃಹಗಳ ನಿರ್ಮಾಣ ಮಾಡೋದ್ರಿಂದ? ಶೀತಲಗಳ ನಿರ್ಮಾಣ ಮಾಡೋದ್ರಿಂದ ನಮ್ಮ ರೈತರು ತಮ್ಮ ಯಾವುದೇ ತೋಟಗಾರಿಕ ಉತ್ಪನ್ನವಾಗಲಿ, ನಮ್ಮ ಜಿಲ್ಲೆಯಲ್ಲಿ ಮೆಣಸಿನಕಾಯಿ ಜಾಸ್ತಿ ಬೆಳೀತಾರೆ. ಹೌದು. ಸೊ ನಮ್ಮ ಜಿಲ್ಲೆಯಲ್ಲಿ ಎಷ್ಟೇ ಹೆಚ್ಚು ಶೀತಲಗಳಿಗದಾವಲ್ಲ, ಎಲ್ಲ ಬಿಜಾಪುರಕ್ಕೆ ಹೋದ್ರೆ ಅಲ್ಲಿ ಮೊಣಕ್ಕೆ ಜಾಸ್ತಿ ಬೆಳೆದು ಆಗುತ್ತೆ, ದ್ರಾಕ್ಷಿ ಒಣದ್ರಾಕ್ಷಿ ಅಲ್ಲಿ ಶೇಖರಣೆ ಮಾಡ್ತಾರೆ, ಬಳ್ಳಾರಿ ಹೋಗಿ ಅನುಕೂಲ ಆಗ್ತದೆ. ಮತ್ತೇನಾಗುತ್ತೆ ರೀ, ನೀವು ಕೋಲ್ಡ್ ಸ್ಟೋರೇಜಲ್ಲಿ ಉತ್ಪನ್ನಗಳು ಇಡೋದ್ರಿಂದ ಅದರೊಳಗೆ ನಿಮ್ಗೆ ಗುಣಮಟ್ಟವನ್ನು ನೀವು ಕಾಪಾಡ್ಕೋಬಹುದು. ವಿಶೇಷವಾಗಿ ಮೆಣಸಿನಕಾಯಿಗೆ ಇಟ್ಟಾಗ ಬಣ್ಣ ಒಟ್ಟ ಮಾಸೋದಿಲ್ಲ. ಹಾ, ಮಾಸೋದಿಲ್ಲ, ಹಾಗೆ ಕೆಂಪಾಗಿರುತ್ತೆ, ಕೆಂಪಾಗೇ ಇರುತ್ತೆ. ಆ ಬೆನಿಫಿಟ್ ಅನ್ನ ನೀವು ಪಡೆಯಬಹುದು. ಮತ್ತೆ ಈಗ ಶೀತಲ ಗೃಹಗಳನ್ನ ನಿರ್ಮಾಣ ಮಾಡ್ಲಿಕ್ಕೆ ಏನು ಅನುಕೂಲತೆ ಇದೆ, ಯೋಜನೆ ಏನಾದ್ರೂ ಇದೆಯಾ? ಯೋಜನೆ ಇದೆ. ನಮ್ಮ ಶೀತಲ ಗೃಹ ನಿರ್ಮಾಣ ಅವರು ಟನ್ ತನ್ನ ಸಾಮರ್ಥ್ಯದ ಅವರು ಕೋಲ್ಡ್ ಸ್ಟೋರೇಜ್ ಅನ್ನ ಅವರು ಮಾಡಿಕೊಂಡ್ರೆ ಅವ್ರಿಗೆ ನಾವು 35% ಸಹಾಯಧನ ಕೊಡ್ತೀವಿ. ಅಂದ್ರೆ ಕಡಿಮೆ ಅಂದ್ರೆ 100 ಟನ್ ಸಾಮರ್ಥ್ಯ ಬೇಕು, ಅದಕ್ಕಿಂತ ಕಡಿಮೆದು ಮಾಡ್ಲಿಕ್ಕೆ ರೂಮ್ ಅಂತ ಕೊಡ್ತಾ ಇದೀವಿ ನಾವು. ಅದು 10 ಟನ್ ಕೆಪಾಸಿಟಿ ಅಂತ ಇರತ್ತೆ. ಇಂಡಿವಿಜುವಲ್ ಫಾರ್ಮರ್ನು ಅದನ್ನ ಮಾಡ್ಕೋಬಹುದು. ಕೋಲ್ಡ್ ಸ್ಟಾಗಿಂಗ್ ರೂಮ್ಗೆ ಅದಕ್ಕೂ ನಾವು 35% ಸಹಾಯಧನ ಐತಿ. 5,00,000-7,000 ತನ ಸಣ್ಣ ಪ್ರಮಾಣದಲ್ಲಿ ಅವ್ರ ರೈತರು ತಮ್ಮ ಹೊಲದಲ್ಲೇ ನಿರ್ಮಾಣ ಮಾಡ್ಕೋಬಹುದು. ಮತ್ತೆ ಅದಕ್ಕೆ ಕರೆಂಟ್ ಮಾಡದಲ್ಲಿ ಈಗ ಒಂದು 100 ಟನ್ ಕಿಂತ ತಾವ್ ಹೇಳಿದಿರ್ತಾವ, ಅದಕ್ಕಿಂತ ಜಾಸ್ತಿ ದೊಡ್ಡ ಪ್ರಮಾಣದಲ್ಲಿ ಮಾಡಬೇಕಾದಾಗ ಅಂತಂದ್ರೆ ಈಗ ಅವರು ಈ ಶೀತಲಗಳ ನಿರ್ಮಾಣ ಮಾಡ್ಬೇಕಂತಂದ್ರೆ ಮೊದ್ಲು ಅವ್ರದ್ದು ಜಮೀನು ಎನೆ ಆಗಿರ್ಬೇಕು ಫಸ್ಟ್ ಕಂಡೀಷನ್. ಸೆಕೆಂಡ್ ಕಂಡೀಷನ್ ಅವ್ರು ಏನಾದ ಬ್ಯಾಂಕ್ ಇಂದ ಲೋನ್ ತಗೊಂಡಿರ್ಬಹುದು. ಈಗ ಒಂದು ಸ್ಥಳವನ್ನ ತಾವೇನಾದ್ರು ಗೈಡೆನ್ಸ್ ಮಾಡ್ತೀರಾ ರೈತರಿಗೆ, ಇಲ್ಲಿ ಮಾಡಿ ಚೆನ್ನಾಗಿರುತ್ತೆ, ರೈತರಿಗೆ ಗೊತ್ತಿರೋದಿಲ್ಲ ಕೆಲವೊಂದು ಜನಕ್ಕೆ, ಸ್ಥಳದಲ್ಲೇ ಮಾಡಿದ್ರೆ ಅನುಕೂಲ ಆಗುತ್ತೆ. ಯಾಕಂದ್ರೆ ಮುಖ್ಯವಾಗಿ ಅದನ್ನ ಹೋಗ್ಲಿಕ್ಕೆ ಬರ್ಲಿಕ್ಕೆ ದಾರಿ ಅಂತೂ ಕಂಪಲ್ಸರಿ ಅದು ಬೇಕೇ ಆಗ್ತದೆ. ಸೊ ಈ ತೋಟದಲ್ಲಿ ಮಾಡೋಕ್ಕಿಂತ ಈಗ ರೋಡಿಗೆ ಅಂಟುಕೊಂಡಿರುವಂತ ಜಮೀನಿನಲ್ಲಿ ಮಾಡೋದು ಅತಿ ಉತ್ತಮ. ಈಗ ರೈತ ಏನೇನು ಒಂದು ಏನೇನು ನಮ್ಗೆ ದಾಖಲಾತಿಗಳನ್ನು ಬೇಕನ್ನೋದು ಅವ್ರಿಗೆ ನಾವು ಸಮಗ್ರವಾಗಿ ಒಂದು ಲಿಸ್ಟ್ ಆಮೇಲೆ ಅವರು ಲೋನ್ ತಗೊಂಡಿದ್ದು ಲೋನ್ ಅಪ್ರೈಸಲ್ ಲೆಟರ್ ಬೇಕು, ಸ್ಯಾಂಕ್ಷನ್ ಲೆಟರ್ ಬೇಕು. ಆಮೇಲೆ ಅವ್ರದ್ದು ಇನಿಷಿಯಲ್ ಅಮೌಂಟ್ ಅವ್ರು ಎಷ್ಟು ಇನ್ವೆಸ್ಟ್ ಮಾಡ್ತಾರೆ ಅಂದ್ರೆ ಅದಕ್ಕೊಂದು ಪ್ರೊಜೆಕ್ಟ್ ರಿಪೋರ್ಟ್ ಬೇಕಾಗುತ್ತೆ. ಒಬ್ಬ ಸಿ ಎ ಕಡೆಯಿಂದ ಒಂದು ಪ್ರೊಜೆಕ್ಟ್ ರಿಪೋರ್ಟ್ ರೆಡಿ ತಯಾರು ಮಾಡಿ ಕೊಡಬೇಕಾಗತ್ತೆ. ಆಮೇಲೆ ಅದು ಹಂತ ಹಂತವಾಗಿ ಅವ್ರ ಕೆಲಸ ಮಾಡ್ಕೊಂಡು ಸಹಾಯಧನವನ್ನು ಅವ್ರ ಲೋನ್ ಅಕೌಂಟ್ಗೆ ನಾವು ಜಮಾ ಮಾಡ್ತೀವಿ. ಉದಾಹರಣೆ ಅಂತಂದ್ರೆ ಒಬ್ಬ ರೈತ ಈಗ 1 ಕೋಟಿ ತಗೊಂಡಪ್ಪ ಅಂತ 1,000 ಟನ್ ಮೆಟ್ರಿಕ್ ಟನ್ ಕೆಪಾಸಿಟಿ ಮಾಡಿದ್ರೆ ಅಂದ್ರೆ ಅದು ಒಂದು ಅಂದಾಜು ಪ್ರೊಜೆಕ್ಟ್ ವೆಚ್ಚ 4 ಕೋಟಿ. ಕಾರ್ಯ ಪ್ರವೃತ್ತ ಆದ್ಮೇಲೆ ಕೋಲ್ಡ್ ಸ್ಟೋರೇಜ್ ಪ್ರಾರಂಭವಾದ್ಮೇಲೆ ಇದನ್ನ ಮಾಡ್ತೀರ ಅಥವಾ ತಾವು ಏನಾದ್ರೂ ಫಿಸಿಬಿಲಿಟಿ ನೋಡ್ತಾ ಇರ್ತೀರ ಅದ್ರ ಪ್ರೊಜೆಕ್ಟ್ ಫಿಸಿಬಿಲಿಟಿ ವಯಬಿಲಿಟಿ ಅಂತ ಹೇಳ್ತಾರೆ. ಈಗ ಒಬ್ಬ ರೈತ ಒಂದು 2 ಕೋಟಿ 3 ಕೋಟಿ ಹಾಕಿ ಒಂದು ಶೀತಲ ಗೃಹ ನಿರ್ಮಾಣ ಮಾಡ್ತಾನಂತಂದ್ರೆ ಅವಾಗ ಲಾಸ್ ಆಗಬಾರ್ದು, ಲಾಭ ಆಗಬೇಕು. ಹೌದು, ಅದು ಹೇಗೆ ತಾವು ಅಸೆಸ್ ಮಾಡ್ತಿರೋದನ್ನೆಲ್ಲ? ಅವರು ಮಾಡುವಂತ ಉತ್ಪನ್ನವನ್ನು ಬೆಳೀತಾರೆ, ಯಾವ ಉತ್ಪನ್ನ ನಾವು ಕೋಲ್ಡ್ ಸ್ಟೋರೇಜ್ ಅಲ್ಲಿ ಇಟ್ಟು ಸ್ಟೋರ್ ಮಾಡಬಹುದು ಅದನ್ನೆಲ್ಲ ಗಣನೀಯವಾಗಿ ನಾವೆಲ್ಲ ಕೋಲ್ಡ್ ಸ್ಟೋರೇಜ್ ಅನ್ನ ಎಲ್ಲ ರೈತ ನಿಮಗೆ ಅರ್ಜಿಯನ್ನ ಸಲ್ಲಿಸ್ತಾನೆ. ಅರ್ಜಿಯನ್ನ ಸಲ್ಲಿಸಿದ ಮೇಲೆ ನೇರವಾಗಿ ನೀವೇ ವರ್ಕ್ ಆರ್ಡರ್ ಕೊಡ್ತೀವಿ. ವರ್ಕ್ ಆರ್ಡರ್ ಕೊಟ್ಟ ನಂತರ ಅವ್ರೇನದ ನಮ್ಮ ಅವ್ರ ಕೆಲಸ ಸ್ಟಾರ್ಟ್ ಮಾಡ್ಕೋಬೇಕಾಗ. ವರ್ಕ್ ಆರ್ಡರ್ ಬಂದ್ಮೇಲೆ ಮಾಡ್ತೀವ್ರಿ ನಾವು, ಅದು ಪ್ರೀ ಇನ್ಸ್ಪೆಕ್ಷನ್ ಅಂತ ಒಂದು ಇದು ಇರುತ್ತೆ ನಮ್ಮಲ್ಲಿ. ಈಗೆಲ್ಲ GPS ಮಾಡೋದ್ರಿಂದ ಪ್ರೀ ಇನ್ಸ್ಪೆಕ್ಷನ್ ಪೋಸ್ಟ್ ಇನ್ಸ್ಪೆಕ್ಷನ್ ಅಂತ ಇದೆ. ಮತ್ತೆ ಅದು ಹಂತ ಹಂತವಾದ ನಾವು ಚಿತ್ರಗಳನ್ನು ತಕ್ಕೋತೀವಿ. ಅವರು ಪ್ರೀ ಇನ್ಸ್ಪೆಕ್ಷನ್ ಅಂದ್ರೆ ಖಾಲಿ ಜಾಗದೊಂದು ಫೋಟೋ ತೆಗಿತಾರೆ, ಆಮೇಲೆ ಕಟ್ಟಡ ಕೆಲಸ ಆಮೇಲೆ ಕಂಪ್ಲೀಟ್ ಆದ ನಂತರ ಹಂತ ಹಂತವಾದ ಫೋಟೋಗಳನ್ನ ನಾವು ತಕ್ಕೋತೀವಿ. ಅಂದ್ರೆ GPS ಕಂಪ್ಲೀಟ್ ಕೋಲ್ಡ್ ಸ್ಟೋರೇಜ್ ನಂತರ ನಾವು ಅವರಿಗೆ ಸಹಾಯಧನ ಅವ್ರ ಲೋನ್ ಅಕೌಂಟ್ಗೆ ಜಮಾ ಮಾಡ್ತೀವಿ. ಹೇಗೆ ಇದಕ್ಕೆಲ್ಲ ಬೇಡಿಕೆ ಬರ್ತಾ ಇದೆ ನಮ್ಮ ಜಿಲ್ಲೆಯಿಂದ ನೋಡ್ತಾ ಇದೀವಿ? ನಮಗೆ ಅರ್ಜಿಗಳು 4-5 ಅರ್ಜಿಗಳು ಬರ್ತಾವೆ, ನಾವು ಕೊಡೋದು 2-3 ಈ ತರ ಕೊಡ್ತಾ ಇದೀವಿ. ಡಿಮ್ಯಾಂಡ್ ಜಾಸ್ತಿ ಇದೆ ನಮ್ಮಲ್ಲಿ, ಅನುದಾನ ಕಡಿಮೆ ಆಗ್ತಾ ಇದೆ. ಎಷ್ಟು ಆಗಿದಾವೆ ಈಗ ನಿಮ್ಮ ಇಲಾಖೆ ವತಿಯಿಂದ? ಹೇಗೆ ಮೊದಲೆಲ್ಲ ಆಗ ಕೋಲ್ಡ್ ಸ್ಟೋರೇಜ್ಗಳು ಬಹಳಷ್ಟು ಆಗಿದಾವೆ, ಈಗ ಒಂದು 7-8 ವರ್ಷದಿಂದ ನಡೀತಾ ಇದ್ದಾವೆ ಜಿಲ್ಲೆಯಲ್ಲಿ. ಹೇಗೆ ರೈತರ ಫೀಡ್ಬ್ಯಾಕ್ ಇರ್ಬೋದು, ಕೋಲ್ಡ್ ಸ್ಟೋರೇಜ್ ಮಾಲಕರ ಒಂದು ಅನುಭವ ಹೇಗಿದೆ, ತಮ್ಮ ಇಲಾಖೆಗೆ ಏನಾದ್ರು ಹೇಳ್ತಿರ್ತಾರ ಈ ಚೆನ್ನಾಗಿ ನಡೆದಿದೆ ಅಂತಕ್ಕಂಥದ್ದು ಅಥವಾ ಲಾಸ್ನಾಗಿದೆ ಅಂತಕ್ಕಂಥದ್ದು? ಇಲ್ಲ, ಲಾಸ್ನಾಗ ಅಂತೂ ಯಾವ ಕೋಲ್ಡ್ ಸ್ಟೋರೇಜು ಇಲ್ಲ ರೀ ನಮ್ಮ. ಸಣ್ಣ ಸಣ್ಣ ರೈತರಿಗೆ ಅದು ಮಾಡ್ಕೊಳಕ ಆಗಲ್ಲ. ಸೊ ದೊಡ್ಡ ಉದ್ಯಮದಾರರೇ ಮುಂದೆ ಬಂದು ಅವರೇ ಮಾಡ್ಕೊಂತ ಇದ್ದಾರೆ. ಬಹಳಷ್ಟು ಜನ ರೈತರು ನೋಡ್ತಾ ಇದೀವಿ ತರಕಾರಿಗಳ ಒಂದು ಸಂಗ್ರಹಣೆ ಕೋಲ್ಡ್ ಸ್ಟೋರೇಜ್ ಅಲ್ಲಿ ಆಗ್ತಾ ಇಲ್ಲ ಅನ್ಕಂತಕ್ಕಂಥದ್ದು ಯಾಕೆ? ಟೊಮ್ಯಾಟೊ ಆನಿಯನ್ ಇರ್ಬೋದು ಅಥವಾ ಬೇರೆ ತರಕಾರಿಗಳು ರೇಟ್ ಇಲ್ಲದಾಗ ಸ್ಟೋರೇಜ್ ಮಾಡಿ ಇಡಬಹುದು 8 ದಿವಸವರೆಗೆ? ಹಾ, ಇಡ್ಬೋದು ರೀ. ಅಂದ್ರೆ ಅವರಿಗೆ ಈಗ ಯಾವುದೇ ತರಕಾರಿ ತಗೊಳ್ರಿ ಅಂದ್ರೆ ತರಕಾರಿ ಒಳಗೆ ನಾವು ನೀವು ಬಹಳ ದಿವಸವರೆಗೆ ಸ್ಟೋರ್ ಮಾಡ್ಲಿಕ್ಕೆ ಆಗಲ್ಲ. ಹೌದು, ಏನಿದ್ರು ಕೋಲ್ಡ್ ಸ್ಟೋರ್ ಬದನೆಕಾಯಿ 15 ದಿವಸ ಒಂದು ತಿಂಗಳವರೆಗೆ ಇಡಬಹುದು. ಇಡಬಹುದು, ಆದ್ರೆ ಒಂದ್ ತಿಂಗಳವರೆಗೆ ಇಟ್ಟ ನಂತರ ನಮ್ಗೆ ರೇಟ್ ಸಿಗುತ್ತೆ. ಅಂದ್ರೆ ಈರುಳ್ಳಿ ಶೇಖರಣಾ ಘಟಕ ಅಂತ ನಾವು ಕೊಡ್ತೀವಲ್ಲ NHM ಇಲಾಖೆಯಿಂದ ಕೊಡ್ತೀವಿ, ಅದರಲ್ಲಿ ಸ್ಟೋರೇಜ್ ಮಾಡ್ತಾರೆ. ಅದು 2 ಕಾಂಟ್ರಾಕ್ಟ್ ಕೊಟ್ಟರೆ ಮಾಡ್ತಾರ ಸರಿಯಾಗಿ? ಇಲ್ಲ, ಮಾಡ್ತಾರೆ, ಎಲ್ಲ ಮಾಡ್ತಾರೆ. ಅಂದ್ರೆ ಈಗ ಸಿ ಎ ಅವರು ಒಂದು ಸಮಗ್ರವಾದ ಒಂದು DPR ಅಂತೀವಿ ನೋಡಿ, ಡಿಟೇಲ್ಡ್ ಪ್ರೊಜೆಕ್ಟ್ ರಿಪೋರ್ಟ್. ಹೌದು, ಆಸ್ ಪರ್ ಅದು ನಮ್ಮ ಎಲ್ಲ ಸ್ಪೆಸಿಫಿಕೇಶನ್ ದಿಂದ ಇರಬಹುದು, ಇರಬೇಕು, ಅದೆಲ್ಲ DPR ಅಲ್ಲಿ ಇರುತ್ತೆ. ಅದೇ ಹೇಗೆ ಇದನ್ನ ಅರ್ಜಿಯನ್ನು ಸಲ್ಲಿಸಬೇಕಾರ ಆನ್ಲೈನ್ ಮಾಡಿದಾರ, NHMBಗೆ ಹೋಗ್ಬೇಕಾ, ನ್ಯಾಷನಲ್ ಹಾರ್ಟಿಕಲ್ಚರ್ ಬೋರ್ಡಿಗೆ ಹೋಗ್ಬೇಕಾ, ಅಥವಾ ಹೇಗೆ ಇಲಾಖೆಗೆ ಅರ್ಜಿಗಳನ್ನು ಕೊಡ್ಬೇಕಾ, ಹೇಗಿದೆಲ್ಲ? ಇಲ್ಲ, ಶೀತಲ ಗೃಹಗಳಿಗೆ ನೀವು ನ್ಯಾಷನಲ್ ಹಾರ್ಟಿಕಲ್ಚರ್ ಬೋರ್ಡ್ ಅಲ್ಲಿ ಆನ್ಲೈನ್ ಅಲ್ಲಿ ಅಪ್ಲೈ ಮಾಡಿ ಅಲ್ಲಿ ಸಹಾಯಧನ ತಗೋಬಹುದು. ಇಲ್ಲ, ಅಲ್ಲಿ ಆದ್ರೂ ತಗೋಬಹುದು, ಇಲ್ಲ ತಗೋಬಹುದು, ಇಲಾಖೆ ಎಲ್ಲಾರು ತಗೋಬಹುದು ಅಷ್ಟೇ. ಹೇಗೆ ಯೋಜನೆ? ಶೀತಲ ಗೃಹ ನಿರ್ಮಾಣ ಮಾಡೋರು ನಮ್ಗೆ ಅರ್ಜಿ ಕೊಡ್ತಾರೆ. ಅರ್ಜಿ ಕೊಟ್ಟನಂತ ನಮ್ಮ ಏನು ಅನುದಾನ ಎಷ್ಟು ಇದೆ ಅಂತ ನೋಡ್ಕೊಂಡು ಅದರ ಅನುಗುಣವಾಗಿ ನಾವು ವರ್ಕ್ ಆರ್ಡರ್ ಇಶ್ಯೂ ಮಾಡ್ತೀವಿ. ವರ್ಕ್ ಆರ್ಡರ್ ಇಶ್ಯೂ ಮಾಡಿದ ನಂತರ ಅದು ಸುಮಾರು ಒಂದು 7-8 ತಿಂಗಳ ಕಾರ್ಯ ಮುಗಿಬೇಕಂದ್ರೆ ಅಷ್ಟೇ ಟೈಮ್ ಹಿಡಿತೈತಿ. 7-8 ಮಂತ್ಸ್ ಒಳಗೆ ರೆಡಿ ಆಗ್ತದೆ. ಎಲ್ಲ ಕಾರ್ಯ ಇಲ್ಲ ಅಂದ್ರೆ ನಮ್ಮ ಇಲಾಖೆಯಿಂದ ನಾವ್ ಏನ್ ಸಹಾಯಧನ ಕೊಡ್ತೀವಲ್ಲ ಅದು ಮುಗಿದ ಕಾರ್ಯಾರಂಭ ಆದ ನಂತರ ನಾವು ಸಹಾಯಧನ ಕೊಡ್ತೀವಿ. ನಂತರ ಹೇಗೆ ಫಾಲೋಅಪ್ ಏನಾರು ಮಾಡ್ತಾ ಇರ್ತೀರಾ, ಹೇಗೆ ನಡೆದಿದೆ ರೈತರಿಗೆ, ಯಾವ ರೀತಿ ಓನರಿಗೆ ಏನು ಕೋಲ್ಡ್ ಸ್ಟೋರೇಜ್ ಹಾಕಿದಂಥವ್ರು ಲಾಭದಲ್ಲಿದ್ದಾರೆ ಅಥವಾ ನುಕ್ಸಾನದಲ್ಲಿದೀವಾ, ಮಾಲ್ ಬರ್ತಾ ಇದೆ ಇಲ್ಲೋ ಅಂತಕ್ಕಂಥ ಮಾಡ್ಬಿಟ್ಟಿರ್ತೀವಿ. ಆಮೇಲೆ ಈಗ ನಮಗೆ 15 ದಿವಸಕ್ಕೊಮ್ಮೆ ತಿಂಗಳಿಗೊಮ್ಮೆ ನಮ್ಮ ಮೇಲಧಿಕಾರಿಗಳು ಬರ್ತಿರ್ತಾರೆ. ಮಿಷನ್ ಕಾರ್ಯನಿರ್ವಾಹಕ ಎಕ್ಸಿಕ್ಯೂಟಿವ್ ಡೈರೆಕ್ಟರ್ ಅಂತೇನು ಅವರು ಬೆಂಗಳೂರಲ್ಲಿ ಇರ್ತಾರೆ, ಅವರು ಬಂದಾಗ ರೈತರಿಗೆ ಅನುಕೂಲ ಆಗ್ತಾ ಇದೆ ಇರಲೋ ಎಲ್ಲ ನೋಡ್ತಾರೆ. ಹೇಗೆ ಅನಿಸ್ತದೆ ನಿಮಗೆ ನಮ್ಮ ಜಿಲ್ಲೆಯಲ್ಲಿ ಶೀತಲಗ್ರಹಗಳನ್ನು ನಿರ್ಮಾಣ ಮಾಡಲಿಕ್ಕೆ ಸ್ಕೋಪ್ ಇದೆ? 7 ತಾಲೂಕುಗಳು ಬರ್ತವೆ ರಾಯಚೂರು ಜಿಲ್ಲೆಯಲ್ಲಿ. ಹೌದು, 7 ತಾಲೂಕಿನಲ್ಲಿ ಹೇಗೆ ಇದಕ್ಕೆ ವ್ಯಾಪಕವಾದ ಸಮೀಪ ಸುತ್ತಮುತ್ತ ಆಗ್ತದೆ, ಬೇರೆ ಕಡೆ ಅಷ್ಟು ಆಗ್ತಾ ಇಲ್ಲ ಅಂತ ಅನ್ಸುತ್ತೆ ಬೇರೆ ತಾಲೂಕುಗಳಲ್ಲಿ? ಇಲ್ಲ ಇಲ್ಲ, ನಮಗೀಗ ನೀವು ದೇವದುರ್ಗ ಹೋದ್ರೆ ಅಲ್ಲಿ ಜಾಸ್ತಿ ಶೀತಲಗ್ರಹಗಳ ನಿರ್ಮಾಣ ಆಗ್ತಾ ಇದಾವೆ ಈಗ. ಯಾಕಂದ್ರೆ ದೇವದುರ್ಗ ಮತ್ತು ನಮ್ಮ ರಾಯಚೂರು 2 ತಾಲೂಕು ಜಾಸ್ತಿ ಇದೆ. ಸೊ ಎಲ್ಲೆಲ್ಲಿ ನಮ್ಮ ಲಿಂಗಸೂರು ತಾಲೂಕಿನಲ್ಲಿ ತೋಟಗಾರಿಕೆ ಬೆಳೆಗಳನ್ನು ಇದೆ ಅಲ್ಲಿಯೂ, ಆದ್ರೆ ಅಲ್ಲಿ ಕೋಲ್ಡ್ ಸ್ಟೋರೇಜ್ ಆಗಿಲ್ಲ ಲಿಂಗಸೂರು ತಾಲೂಕಲ್ಲಿ. ಅಲ್ಲಿ ಅಂತಂದ್ರೆ ನಿಮ್ಗೆ ಸ್ಟೋರ್ ಮಾಡುವಂತ ಉತ್ಪನ್ನ ಅಲ್ಲಿ ಬೆಳೀತಾ ಇಲ್ಲ. ಅಲ್ಲಿ ಏನ್ ಬೆಳೀತಾರೆ, ಜಾಸ್ತಿ ಪಪ್ಪಾಯ ಬೆಳೀತಾರೆ, ದಾಳಿಂಬೆ ಬೆಳೀತಾರೆ, ಅದು ನೇರವಾಗಿ ಮಾರುಕಟ್ಟೆಗೆ ರವಾನೆ ಮಾಡ್ಬಿಡ್ತಾರೆ ಅವರು. ಯೂಸ್ ಮಾಡಕ್ಕಾಗಲ್ಲ ಅಂದ್ರೆ ಒಳದಂಗೆ ಸಾಮಾನ್ಯವಾಗಿ ಹೆಸರು ತೊಗರಿಗಳನ್ನ ಸ್ವಲ್ಪ ಸ್ಟೋರ್ ಮಾಡ್ಲಿಕ್ಕೆ. ಹೌದೌದು. ಏನ್ ಹೇಳ್ತೀರಿ, ಯಾವ ರೀತಿ ಒಂದು ಯೋಜನೆಗೆ ಕೋಲ್ಡ್ ಸ್ಟೋರೇಜ್ ನಿರ್ಮಾಣ ಮಾಡ್ಲಿಕ್ಕೆ ಮುಂದಿನ ದಿನಗಳಲ್ಲಿ ಅವಕಾಶಗಳಿದಾವೆ, ಹೇಗೆ ಇದಕ್ಕೆ ಅರ್ಜಿಗಳು ನಿಮ್ಮ ಇಲಾಖೆಗೆ ಸಾಕಷ್ಟು ಬರ್ತಾ ಇದ್ದಾವೆ, ಹೇಗೆ ಒಂದು ಟಾರ್ಗೆಟ್ ಅನ್ನ ಅಧಿಕಾರಿಗಳಿಗೆ ಬರ್ಕೊಂಡಿವಿ, ಹೆಡ್ ಆಫೀಸ್ ಅಲ್ಲಿ ಪತ್ರ ಮುಖಾಂತರ ಬರ್ಕೊಂಡಿದ್ದೀವಿ, ರಿಕ್ವೆಸ್ಟ್ ಮಾಡ್ಕೊಂಡಿದ್ದೀವಿ. ನಮ್ಮಲ್ಲಿ ಈ ವರ್ಷ ನಮಗೆ ಟಾರ್ಗೆಟ್ ಇರೋದು 2 ಇದ್ದವು, ಆದ್ರೆ ನಮಗೆ 5 ಅರ್ಜಿಗಳು ಬಂದಿದ್ದಾವೆ. 5 ಅರ್ಜಿ ಬಂದಿದ್ದಾರೆ. ಒಳ್ಳೇದು ಬಸನಗೌಡರು, ಇದುವರೆಗೂ ಈ ಒಂದು ಶೀತಲ ಗೃಹಗಳ ನಿರ್ಮಾಣಕ್ಕೆ ತೋಟಗಾರಿಕೆ ಇಲಾಖೆಯಿಂದ ಯಾವ ರೀತಿ ಅನುಕೂಲತೆ ಇದೆ, ಹೇಗೆ ಮುಂದಿನ ದಿನಗಳಲ್ಲಿ ಇದಕ್ಕೆ ಉತ್ತೇಜನ ಅಥವಾ ಸ್ಕೋಪ್ ಇದೆ ಅಂತಕ್ಕಂಥ ವಿಚಾರವಾಗಿ. ಇದುವರೆಗೂ ಇಲಾಖೆಯ ಸಹಾಯ ಸೌಲಭ್ಯಗಳ ಕುರಿತು ತೋಟಗಾರಿಕಾ ಇಲಾಖೆಯ ಸಹಾಯಕ ತೋಟಗಾರಿಕಾ ನಿರ್ದೇಶಕರಾದ ಬಸನಗೌಡ ಪಾಟೀಲ್ ಅವರೊಡನೆ ಸಂದರ್ಶನ ಕೇಳಿದ್ರಿ. ಇವರನ್ನು ಸಂದರ್ಶಿಸಿದವರು ಡಾಕ್ಟರ್ ವಿಜಿ ಬಾವಲತಿ. ಸಮಯ ಪ್ರಧಾನಮಂತ್ರಿ ಫಸಲ್ ಬಿಮಾ ಯೋಜನಾ ಕಿಸಾನೋ ಕೆ ಲಿಯೆ ವರದಾನ್ ಹೈ. बुआई से फसल कटाई तक हर जोखिम का दावा, न्यूनतम प्रीमियम पर अधिकतम भुगतान का वादा, योजना से हर साल जुड़ रहे हैं 5 करोड़ से ज्यादा, या जन सेवा केंद्र में स्वेच्छा से करा सकते हैं पंजीकरण, फसल बीमा पोर्टल या फसल बीमा ऐप. सुरक्षा कवच, कृषि एवं किसान कल्याण मंत्रालय, भारत सरकार. ರೈತ ಬಾಂಧವರೇ, ಕಾರ್ಯಕ್ರಮದಲ್ಲಿ ಈಗ ಕೇಳಿ. 7,900 ಗರಿಷ್ಠ 9,000 ರೂಪಾಯಿಗಳು ಶೇಂಗಾ ಗುಂಗ್ರು, 4,635 7,100 ರೂಪಾಯಿಗಳು ಈರುಳ್ಳಿ, 300 to 2,250 ದಪ್ಪ ಭತ್ತ 1,340 ಸೋನಾ ಮಸೂರಿ ಭತ್ತ 1,540 to 2,000 ತಿಳಿದುಕೊಂಡಿದ್ರಿ. ಸಲಹೆಗಳನ್ನು ಭಾರತ ಹವಾಮಾನ ಬೆಂಗಳೂರು ವಿಭಾಗದ ಮುನ್ಸೂಚನೆಯಂತೆ ರಾಯಚೂರು ತಾಲೂಕಿನಲ್ಲಿ ಮುಂದಿನ 5 ದಿನಗಳಲ್ಲಿ 1-2 ದಿನ ಕಡಿಮೆ ಪ್ರಮಾಣದ ಮಳೆಯಾಗುವ ಸಾಧ್ಯತೆ ಇದೆ. ಇನ್ನು ಗರಿಷ್ಠ ಉಷ್ಣಾಂಶ 30-31 ಸೆಂಟಿಗ್ರೇಡ್ ಮತ್ತು ಕನಿಷ್ಠ ಉಷ್ಣಾಂಶ 21-22.8 ಮತ್ತು ಕನಿಷ್ಠ ಆರ್ದ್ರತೆ ಪ್ರಮಾಣ %37-50% ಸಾಧ್ಯತೆ ಇದೆ. ಇನ್ನು ಗಾಳಿಯ ವೇಗ ಪ್ರತಿ ಗಂಟೆಗೆ 9-13 ಕಿಲೋಮೀಟರ್ ಚಲಿಸುವ ಸಾಧ್ಯತೆ ಇದೆ. ರೈತ ಬಾಂಧವರು, ಇದೊಂದು ವಿಶೇಷ ಸೂಚನೆ. ಮಳೆಯ ಮುನ್ಸೂಚನೆಗಾಗಿ ಮೌಸಮ್ ಮತ್ತು ಮೇಘದೂತ್ ಹಾಗೂ ಹವಾಮಾನಾಧಾರಿತ ಕೆಲವು ಕೃಷಿ ಸಲಹೆಗಳು ಹೀಗಿವೆ. ಸಾಮಾನ್ಯವಾಗಿ ರೈತ ಬಾಂಧವರು ಕೈಗೊಳ್ಳಬೇಕಾದಂತಹ ಕ್ರಮಗಳು: ಬೆಳಗಿನ ಸಮಯದಲ್ಲಿ ಮಂಜು ಬೀಳುವ ಸಾಧ್ಯತೆ ಇರುವುದರಿಂದ ಬೆಳೆಯಲ್ಲಿ ರೋಗಗಳ ಬಾಧೆ, 20-25 ದಿನದ ಹಿಂಗಾರಿ ಜೋಳ, ಕಡಲೆ, ಸೂರ್ಯಕಾಂತಿ ಹಾಗೂ ಇನ್ನಿತರ ಬೆಳೆಗಳಲ್ಲಿ ಅಂತರ ಬೇಸಾಯವನ್ನು ಕೈಗೊಳ್ಳಬೇಕು. ಇದರಿಂದ ಕಳೆ ನಿಯಂತ್ರಣದ ಜೊತೆಗೆ ತೇವಾಂಶವೂ ಕೂಡ ಸಂರಕ್ಷಣೆಯಾಗುತ್ತದೆ. ಪ್ರಸ್ತುತ ಬಂದರೆ 0.25 ಮಿಲಿಲೀಟರ್ ಫ್ಲಾನೋಫಿಕ್ಸ್ ಅನ್ನು ಪ್ರತಿ ಲೀಟರ್ ನೀರಿಗೆ ಬೆರೆಸಿ ಸಿಂಪಡಿಸಬೇಕು. 20 ppm 2 ಮಿಲಿಲೀಟರ್ ಪ್ರತಿ 100 ಲೀಟರ್ ನೀರಿಗೆ NAA ಸಿಂಪಡಿಸಬೇಕು. 35-40 ದಿನಗಳಲ್ಲಿ ಕುಡಿ ಚೂಟುವುದರಿಂದ ಹೆಚ್ಚಿನ ಇಳುವರಿಯನ್ನು ಕೂಡ ಪಡೆಯಬಹುದಾಗಿದೆ. ಇರುವುದರಿಂದ ಹವಾಮಾನ ಮುನ್ಸೂಚನೆಯನ್ನು ನೋಡಿಕೊಂಡು ಹತ್ತಿಯನ್ನು ಬಿಡಿಸಬೇಕು. ಇನ್ನು ಹತ್ತಿಯಲ್ಲಿ ಗುಲಾಬಿ ಕಾಯಿ ಕೊರಕ 75 WP ಅಥವಾ 0.5 ಮಿಲಿಲೀಟರ್, ಲ್ಯಾಂಡಾ ಸೈಲೋತ್ರಿನ್ 5 SC ಪ್ರತಿ ಜೋಟಿಗಾಗಿ 0.2 ಗ್ರಾಮ್, ಥಯಾಮಿಥಾಕ್ಸಾಮ್ 25 WG ಅಥವಾ 0.2 ಮಿಲಿಲೀಟರ್, ಇಮಿಡಾಕ್ಲೋಪ್ರಿಡ್ 17.8 SL ಅನ್ನು ಪ್ರತಿ 10 ಗ್ರಾಂ ಬೆಲ್ಲದ ಜೊತೆ ಪ್ರತಿ ಲೀಟರ್ ನೀರಿಗೆ ಬೆರೆಸಿ ಸಿಂಪಡಿಸಬೇಕು. ಇನ್ನು ತೊಗರಿ ಬೆಳೆಯಲ್ಲಿ ಕಾಯಿ ಕೊರಕದ ನಿರ್ವಹಣೆಗಾಗಿ ಮಿಲಿ ಲೀಟರ್ ಪ್ರೊಫೆನೋಫಾಸ್ 50 EC ಪ್ರತಿ ಲೀಟರ್ ನೀರಿನಲ್ಲಿ ಬೆರೆಸಿ ಸಿಂಪಡಿಸಬೇಕು. ತೊಗರಿ ಬೆಳೆಯಲ್ಲಿ ಆಸಿಕನ್ನ ಬೆರೆಸಿ ಸಿಂಪಡಿಸಬೇಕು ಹಾಗೂ 15 ದಿನಗಳ ನಂತರ ಮತ್ತೊಮ್ಮೆ ಸಿಂಪರಣೆ ಮಾಡಬೇಕು. ಇನ್ನು ಜಾನುವಾರುಗಳಿಗೆ ಸಂಬಂಧಿಸಿದಂತೆ ಪ್ರಸ್ತುತ ವಾತಾವರಣದಲ್ಲಿ ರಾತ್ರಿಯೂ ಉಷ್ಣತೆಯು ಕಡಿಮೆಯಾಗಿರುವುದರಿಂದ ಪ್ರಾಣಿಗಳ ಶೆಡ್ಡನ್ನು ಬೆಚ್ಚಗಿಡಬೇಕು ಮತ್ತು ರಾತ್ರಿ ಸಮಯದಲ್ಲಿ ಶೀತ ಸ್ಥಳಗಳಲ್ಲಿ ಪ್ರಾಣಿಗಳನ್ನು ಕಟ್ಟಬಾರದು. ಸಗಳನ್ನು ಕಾಪಾಡಲು ದನದ ಕೊಟ್ಟಿಗೆ ಸುತ್ತಲೂ ಅವಶ್ಯಕತೆಗೆ ಅನುಗುಣವಾಗಿ ಜೋಳ ಅಥವಾ ಮೆಕ್ಕೆಜೋಳದ ದಂಟು. ಚಳಿಗಾಳಿಯು ಹೆಚ್ಚಾಗಿ ಬೀಸುವುದರಿಂದ ಪರದೆಯನ್ನು ಮುಚ್ಚಿ ಚಳಿಯಿಂದ ರಕ್ಷಿಸಬೇಕು. ಇದುವರೆಗೂ ಹವಾಮಾನ ವರದಿ ಮತ್ತು ಹವಾಮಾನ ಆಧಾರಿತ ಕೃಷಿ ಸಲಹೆಗಳನ್ನು ಕೇಳಿದ್ರಿ. ಜೈವಿಕ ಶಿಲೀಂಧ್ರ ಕೀಟನಾಶಕದ ಬಳಕೆಯ ಮಹತ್ವ ಕುರಿತು ಡಾಕ್ಟರ್ ವಿಜಿ ಬಾವಲತ್ತಿ ಅವರಿಂದ ಮಾಹಿತಿ. ರೈತ ಬಾಂಧವರು ಇವತ್ತಿನ ಒಂದು ಕಾರ್ಯಕ್ರಮದಲ್ಲಿ ಮಾಡ್ಕೊಳ್ಳೋಣ. ರಾಯಚೂರು ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯದಲ್ಲಿರ್ತಕ್ಕಂಥ ಜೈವಿಕ ನಿಯಂತ್ರಣ ವಿಭಾಗ ಮುಖ್ಯ ಕೃಷಿ ಸಂಶೋಧನಾ ಕೇಂದ್ರ ರಾಯಚೂರು ಇವರು ಬೆವೇರಿಯಾ ಬೆಸಿಯಾನ ಅಂತ ಬೆವೇರಿಯಾ ಬೆಸಿಯಾನ ಜೈವಿಕ ಶಿಲೀಂಧ್ರ ಕೀಟನಾಶಕ ಎಷ್ಟು ಒಂದು ಮಹತ್ವವನ್ನು ಪಡ್ಕೊಂಡಿದೆ ಇವತ್ತಿನ ದಿನದಲ್ಲಿ ಅಂತ ಕಾಡ್ತಕ್ಕಂಥ ಸಮಸ್ಯೆ ಅಂತಂದರೆ ಕೀಟಗಳ ಬಾಧೆ. ಇವುಗಳನ್ನು ಹತೋಟಿಯಲ್ಲಿ ಇಡಲಿಕ್ಕೆ ರೈತರು ರಾಸಾಯನಿಕ ಈ ರೀತಿ ಅತಿಯಾದ ಒಂದು ಬಳಕೆಯಿಂದ ವಾತಾವರಣ ಕಲುಷಿತಗೊಂಡು ಮಣ್ಣಿನ ಒಂದು ಫಲವತ್ತತೆ ಮತ್ತು ಆರೋಗ್ಯದ ಮೇಲೆ ಸಂತತಿ ಸಹಜವಾಗಿ ಪರಿಸರದಲ್ಲಿ ಅಥವಾ ಪ್ರಕೃತಿಯಲ್ಲಿ ಅಥವಾ ಕೃಷಿ ಪರಿಸರದಲ್ಲಿ ನಾಶವಾಗ್ತಾ ಇದೆ. ರೈತರಲ್ಲಿ ಸಾವಯವ ಕೃಷಿ ಬಗ್ಗೆ ಹೆಚ್ಚಾಗಿ ಪ್ರಜ್ಞೆ ಬರ್ತಾ ಇದೆ, ಜೈವಿಕ ಕ್ರಮಗಳು ಪ್ರವರ್ಧಮಾನಕ್ಕೆ ಬರ್ತಾ ಇದ್ದಾವೆ, ಸಾವಯವ ರೀತಿಯಿಂದ ಕೀಟಗಳ ಒಂದು ನಿರ್ವಹಣೆ ಜನಪ್ರಿಯವಾಗ್ತಾ ಇದೆ, ಜಾಗತಿಕ ಮಟ್ಟದಲ್ಲಿ ಸಹ ಸಾವಯವ ಕೃಷಿ ಉತ್ಪನ್ನಗಳಿಗೆ ಹೆಚ್ಚಿಗೆ ಬೇಡಿಕೆ ಬರ್ತಾ ಇದೆ. ಈ ಒಂದು ಹಿನ್ನೆಲೆಯಲ್ಲಿ ಜೈವಿಕ ವಿಧಾನಗಳನ್ನು ಕ್ರಮಬದ್ಧವಾಗಿ ಅಳವಡಿಸೋದು ಒಂದು ಒಳ್ಳೆಯ ಪದ್ಧತಿ ಅಂತ ಹೇಳ್ಬೋದು. ರಾಸಾಯನಿಕ ರೀತಿಯೊಳಗೆ ಪರಿಸರಕ್ಕೆ ಒಳ್ಳೆಯ ಒಂದು ರೀತಿಯಿಂದ ನಾವು ಸಹಾಯ ಮಾಡಿದಂಗಾಗತ್ತೆ. ಜೊತೆಗೆ ಶುದ್ಧವಾದಂಥ ಮತ್ತು ಜೈವಿಕವಾದಂಥ ಮತ್ತು ಸಾವಯವ ರೀತಿಯೊಳಗೆ ಕೃಷಿ ಉತ್ಪಾದನೆಯನ್ನು ಮಾಡೋದರಿಂದ ಒಳ್ಳೆ ನಿಯಂತ್ರಣ ವಿಭಾಗವು ಬೆವೇರಿಯಾ ಬೆಸಿಯಾನ ಅಂತಕ್ಕಂಥ ಒಂದು ಜೈವಿಕ ಶಿಲೀಂಧ್ರ ಮಾಹಿತಿಯನ್ನು ಹೇಳೋದಾದರೆ ಈ ಒಂದು ಬೆವೇರಿಯಾ ಬೆಸಿಯಾನ ಶಿಲೀಂಧ್ರ ಕೀಟದ ಚರ್ಮ ಮತ್ತು ಉಂಟು ಮಾಡ್ತತ್ತ. ವಿವಿಧ ಹಂತಗಳ ಬಗ್ಗೆ ಹೇಳೋದಾದರೆ ಶಿಲೀಂಧ್ರದ ಸೋಂಕು ಬೀಜ ಕಣಗಳು ಕೀಟದ ಮೇಲ್ಮೈ ಚರ್ಮಕ್ಕೆ ಅಂಟ್ಕೋತಾವೆ, ನಂತರ ಮೊಳಕೆ ಒಡೆದು ಕೀಟದ ಚರ್ಮದಲ್ಲಿ ಸೇರಿ ತಂತುಗಳನ್ನು ರಚನೆ ಮಾಡ್ತತ್ತ. ನೇರವಾಗಿ ಇಲ್ಲವೇ ಬೀಜಾಂಕುರಗೊಂಡು ಸೋಂಕು ಚರ್ಮದಲ್ಲಿ ಸೇರಿ ಪರಿಮಿತವಾಗಿ ಅಭಿವೃದ್ಧಿ ಹೊಂದ್ತವೆ, ಆಸರೆ ಕೀಟ ಸಾಯ್ತತ. ಬಿಳಿ ಬಣ್ಣದ ಬೂಸ್ಟು ಕೀಟದ ಒಂದು ದೇಹದ ಎಲ್ಲ ಅಂಗಾಂಗಗಳಿಗೂ ಹರಡತ್ತ. ಕೀಟದ ಒಳಮೈಯಲ್ಲಿ ವೃದ್ಧಿಗೊಂಡು ಸೋಂಕು ಕುಡಿ ಸೋಂಕು ರೂಪ ತಾಳ್ತದ. ಜೀವನದ ಚಕ್ರ ಪುನರಾವರ್ತನೆ ಆಗತ್ತ. ಈ ಒಂದು ಬೆವೇರಿಯಾ ಬೇಸಿಯಾನದ ಒಂದು ಕಂಡು ಬರ್ತಕ್ಕಂಥ ಸಾಮಾನ್ಯ ಲಕ್ಷಣಗಳಂತಂದ್ರೆ ಈ ಮುಖ್ಯವಾಗಿ ಈ ಒಂದು ಬೆವೇರಿಯಾ ಬೇಸಿಯಾನವನ್ನು ನಾವು ಕೀಟಗಳಿಗೆ 2-3 ದಿನಗಳ ನಂತರ ಆಹಾರ ಸೇವಿಸುವುದನ್ನು ಕಡಿಮೆ ಮಾಡ್ತವೆ. ನಂತರ ಗಿಡದ ವಿವಿಧ ಭಾಗಗಳಿಗೆ ತಮ್ಮ ಎದೆಯ ಭಾಗವನ್ನು ಅಂಟಿಸಿ ಒಣಗಿದ ಕಡ್ಡಿಯಂತೆ ಸೆಟೆದು ನಿಲ್ತವೆ. ಇಂಥ ಒಂದು ಕೀಟಗಳ ಮೇಲೆ ಬಿಳಿಯಾದ ತುಂತುಗಳು ಆವರಿಸುವುದನ್ನು ನಾವು ಕಾಣಬಹುದು. ಇದಾದ 1-2 ದಿನಗಳಲ್ಲಿ ಬೆವೇರಿಯಾ ಬೆಸಿಯಾನವನ್ನು ವಿವಿಧ ಕೀಟಗಳ ನಿರ್ವಹಣೆಗೆ ನಾವು ಕೃಷಿಯಲ್ಲಿ ಬಳಸಬಹುದಾಗಿದೆ. ಈ ಕೀಟನಾಶಕ ಶಿಲೀಂಧ್ರ ಹೆಚ್ಚು ಪತಂಗ ಜಾತಿಯ ಕೀಡೆಗಳಿಗೆ ಪರಿಣಾಮಕಾರಿಯಾಗಿರುವುದು ಕಂಡುಬಂದಿದೆ. ಇದನ್ನು ವಿವಿಧ ಬೆಳೆಗಳಲ್ಲಿ ಕಂಡುಬರ್ತಕ್ಕಂಥ ಕಾಯಿ ಕೊರಕ, ಕಾಂಡ ಕೊರಕ ಮತ್ತು ಎಲೆ ತಿಂತಕ್ಕಂಥ ಕಾಯಿ ಕೊರಕ ಮತ್ತು ಎಲೆ ತಿನ್ನುವ ಕೀಟಗಳು, ಕ್ಯಾಬೇಜಿನ ವಜ್ರಾಕೃತಿಯ ಬೆನ್ನಿನ ಚಿಟ್ಟೆ, ಕಾಫಿಯ ಕಾಯಿ ಕೊರಕ, ಕರಿಮೆಣಸಿನ ಪಳ್ಳು ದುಂಬಿ ಹಾಗೂ ತೊಗರಿಯಲ್ಲಿ ಕಂಡುಬರ್ತಕ್ಕಂಥ ಕಾಯಿ ಕೊರಕ, ಸೋಯಾ ಅವರೆ, ಶೇಂಗಾ, ಕುದುರೆ ಮೆಂತೆ, ಸೂರ್ಯಕಾಂತಿ, ಹತ್ತಿ, ಟೊಮ್ಯಾಟೊ, ಆಲೂಗಡ್ಡೆ, ಎಲೆಕೋಸು ಮುಂತಾದ ಹುಳ, ಬುಡ ಕತ್ತರಿಸುವ ಹುಳು, ಸೈನಿಕ ಹುಳು, ಕಾಂಡ ಕೊರೆಯುವ ಕೀಟ, ಭತ್ತದ ಎಲೆ ಮಡಚುವ ಹುಳು ಮತ್ತು ಹತೋಟಿಯನ್ನು ಮಾಡಬಹುದಾಗಿದೆ. ಇದಲ್ಲದೆ ವಿವಿಧ ಬೆಳೆಗಳಲ್ಲಿ ಬಾಧಿಸ್ತಕ್ಕಂಥ ಹಿಟ್ಟು ತಿಗಣಿಯ ನಿರ್ವಹಣೆಗೆ ಕೆಲಸ ಮಾಡ್ತಾ ಇದೆ. ಇನ್ನು ಬೆವೇರಿಯಾ ಬೆಸಿಯಾನ ಬಳಸ್ತಕ್ಕಂಥ ವಿಧಾನಗಳ ಬಗ್ಗೆ ಹೇಳೋದಾದರೆ 5 ರಿಂದ ಬಿಸಿ ಸಿಂಪರಣೆಯನ್ನು ಮಾಡಬೇಕು. ತಂಪಾದ ಸಮಯದಲ್ಲಿ ಸಿಂಪರಣೆ ಮಾಡೋದು ಭಾಳ ಒಳ್ಳೆಯದು. ಕೀಟನಾಶಕ ಶಿಲೀಂಧ್ರಗಳನ್ನು ಸಸ್ಯಜನ್ಯ ಕೀಟನಾಶಕಗಳೊಂದಿಗೆ ಬೆರೆಸಿ ಸಿಂಪರಣೆಯನ್ನು ಮಾಡಬಹುದು. ಬೆವೇರಿಯಾ ಬೆಸಿಯಾನವನ್ನು ಬಳಸುವಾಗ ಅನುಸರಿಸಬೇಕಾದ ಮುಂಜಾಗ್ರತಾ ಕ್ರಮಗಳ ಬಗ್ಗೆ ಹೇಳೋದಾದರೆ ಜೈವಿಕ ಕೀಟನಾಶಕ ಶಿಲೀಂಧ್ರದ ಪ್ಯಾಕೆಟನ್ನು ತಂಪಾದ ಸ್ಥಳದಲ್ಲಿಡಬೇಕು. ಶೇಖರಣೆ ಮಾಡುವಾಗ ಮತ್ತು ಬಳಸುವಾಗ ರಾಸು ನೇರ ಸೂರ್ಯನ ಕಿರಣಗಳಿಂದ ರಕ್ಷಣೆಯನ್ನು ಮಾಡಬೇಕು. ನಮೂದಿಸಿದ ಒಂದು ಅವಧಿಯೊಳಗೆ ಜೈವಿಕ ಕೀಟನಾಶಕ ಶಿಲೀಂಧ್ರಗಳನ್ನು ಉಪಯೋಗ ಮಾಡಬೇಕು. ಇನ್ನು ಈ ಒಂದು ಜೈವಿಕ ಕೀಟನಾಶಕ ಶಿಲೀಂಧ್ರವನ್ನು ಬಳಸೋದ್ರಿಂದ ಏಕ ಲಾಭವನ್ನು ಪಡಿತಕ್ಕಂಥ ಮತ್ತು ಪರಿಸರ ಸ್ನೇಹಿ ಕೀಟ ನಿರ್ವಹಣಾ ತಾಂತ್ರಿಕತೆ ಅಂತ ಹೇಳ್ಬೋದು. ಅಲ್ಲದೆ ಇತರೆ ರಾಸಾಯನಿಕ ಕೀಟನಾಶಕಗಳಂತೆ ಸಿಂಪರಣೆ ಮಾಡುವ ಒಂದು ಅವಶ್ಯಕತೆ ಇರೋದಿಲ್ಲ. ಒಟ್ಟಾರೆ ಇತ್ತೀಚಿನ ಜನರಲ್ಲಿ ಮತ್ತು ರೈತರಲ್ಲಿ ಬರ್ತಾ ಇದೆ, ರಾಸಾಯನಿಕ ಬಳಕೆಯನ್ನು ಕಡಿಮೆ ಮಾಡಿ ಜೈವಿಕ ಕೀಟ ನಾವು ಉತ್ತಮ ಕೃಷಿ ಉತ್ಪಾದನೆಯನ್ನು ಪಡೆದು ಆರೋಗ್ಯವಂತರಾಗಿ ನಾವು ಜೀವನವನ್ನು ಮಾಡಬಹುದಾಗಿದೆ. ಆದ್ದರಿಂದ ರೈತರು ಇದರ ಉಪಯೋಗ ಇರ್ಬೋದು, ಇದರ ಲಭ್ಯತೆ ಇರ್ಬೋದು ಮುಂತಾದ ಒಂದು ವಿಚಾರವಾಗಿ ರೈತ ಬಾಂಧವರು ರಾಯಚೂರು ಕರ್ಕ ಮಾಡಿ ರೈತರು ಹೆಚ್ಚಿನ ಮಾಹಿತಿಯನ್ನು ಪಡೆದು ಈ ಒಂದು ಜೈವಿಕ ಶಿಲೀಂಧ್ರ ಕೀಟನಾಶಕವನ್ನು ಕೃಷಿಯೊಳಗೆ ಯಥೇಚ್ಛೆಯಾಗಿ ಬಳಸಲಿಕ್ಕೆ ಮುಂದೆ ಬರಬೇಕಾಗಿದೆ. ಇದುವರೆಗೂ ಕೀಟ ನಿರ್ವಹಣೆಯಲ್ಲಿ ಬೆವೇರಿಯ ಬೇಸಿ ಆಗಿದ್ರಿ ರೈತ ಬಾಂಧವರು. ಈಗ ಕೆಲವು ವಾಣಿಜ್ಯ ಪ್ರಕಟಣೆಗಳು. ಬನ್ನಿ, ಡೆಂಗಿ ಮತ್ತು ಚಿಕನ್ ಗುನಿಯಾ ತಡೆಗಟ್ಟೋಣ. ರೋಗ ಲಕ್ಷಣಗಳು: ಇದ್ದಕ್ಕಿದ್ದಂತೆ ತೀವ್ರ ಜ್ವರ, ಮೈಕೈ ನೋವು ಮತ್ತು ಕೀಳು ನೋವು, ತೀವ್ರವಾದ ತಲೆನೋವು, ಹೆಚ್ಚಾಗಿ ಹಣೆ ಮುಂಭಾಗ, ಕಣ್ಣಿನ ಹಿಂಭಾಗದ ನೋವು. ಮತ್ತು ಕುಟುಂಬ ಕಲ್ಯಾಣ ಇಲಾಖೆ. ಪ್ರತಿಕ್ರಿಯಿಸಬೇಡಿ, ಇವು ನಿಮ್ಮನ್ನು ಮೋಸಗೊಳಿಸಬಹುದು. ಇಶ್ಯೂಡ್ ಇನ್ ಪಬ್ಲಿಕ್ ಇಂಟ್ರೆಸ್ಟ್ ಬೈ ಫೆಡರಲ್. ಎಚ್ಚರವಿರಲಿ, ಎಚ್ಚರವಿರಲಿ, ಎಚ್ಚರವಿರಲಿ, ಎಚ್ಚರವಿರಲಿ, ಎಚ್ಚರವಿರಲಿ, ಎಚ್ಚರವಿರಲಿ, ಎಚ್ಚರವಿರಲಿ. ಬ್ಯಾಂಕುಗಳ ಸಹಾಯವಾಣಿಯನ್ನು ಹುಡುಕಬೇಡಿ, ಸರ್ಚ್ ಎಂಜಿನ್ ಮೂಲಕ ಹುಡುಕಬೇಡಿ. ಮೋಸಗಾರರು ಹಾಕಿದ ನಂಬರ್ ಇರಬಹುದು, ಅದು ಮೋಸಗಾರರು ಹಾಕಿದ ನಂಬರ್ ಇರಬಹುದು. ಹಾ, ಹೇಳಿರಿ. ರಿಸರ್ವ್ ಬ್ಯಾಂಕಿನ ಏಕೀಕೃತ ಲೋಕಪಾಲ ಯೋಜನೆಯಡಿ ರಾಷ್ಟ್ರೀಯ ಜಾಗೃತಿ ಅಭಿಯಾನದ ಭಾಗವಾಗಿ ನಿಮ್ಮನ್ನು ಎಚ್ಚರಿಸಲು ಈ ಸಂದೇಶವನ್ನು ಕೊಡಲಾಗಿದೆ. ಪ್ರಧಾನ ಮಂತ್ರಿ ಸುರಕ್ಷಿತ ಮಾತೃತ್ವ ಅಭಿಯಾನ ಅಂತ ಕಣಮೆ. ಪ್ರತಿ ತಿಂಗಳು 9ನೇ ತಾರೀಕು ಎಲ್ಲಾ ಸರ್ಕಾರಿ ಆಸ್ಪತ್ರೆಯಲ್ಲಿ ನಿನ್ನಂತ ಗರ್ಭಿಣಿಯರಿಗೆ ಸಂಪೂರ್ಣ ತಪಾಸಣೆ ಮಾಡ್ತಾರೆ. ಆಮೇಕೆ 2 ಮತ್ತು 3ನೇ ತಿಂಗಳು ತಪಾಸಣೆ. 9ನೇ ತಾರೀಕು ಪ್ರಧಾನ ಮಂತ್ರಿ ಸುರಕ್ಷಿತ ಮಾತೃತ್ವ ಅಭಿಯಾನ ಎಲ್ಲಾ ಸರ್ಕಾರಿ ಆಸ್ಪತ್ರೆಗಳಲ್ಲಿ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಮತ್ತು ರಾಷ್ಟ್ರೀಯ ಆರೋಗ್ಯ ಅಭಿಯಾನದ ಪ್ರಕಟಣೆ. ಮಾಳಮ್ಮ ಹಾಗೂ ಸಂಗಡಿಗರಿಂದ ಸಂಪ್ರದಾಯದ ಪದಗಳನ್ನು. ಮುಂದ ಮುಂದಾರ ಕೆಂಡ ಕೊಗೆಡ ಕೊಳೆ ಒಂದಮ್ಮ ಸರಲಿಂಗಯ್ಯ ಕೊಗೆಡ ಕೊಳೆ ಒಂದಮ್ಮ ಸರಲಿಂಗಯ್ಯ ಕೊಗೆ ಕಂದನ ತರತೇನೆ ದೈವರಲೇ ವಾಸರಲಿಂಗಯ್ಯ ಕಂದನ ತರತೇನೆ ದೈವರಲೇ ವಾಸರಲಿಂಗಯ್ಯ ಆಡ ಮತಾಲೇ ಕೇಳನ ಮೇಳೆಗೆ ಮೇಲೆ ಕುಳಿತೇತನ ವಾಸರಲಿಂಗಯ್ಯ ಮೇಳೆಗೆ ಮೇಲೆ ಕುಳಿತೇನೆ ವಾಸರಲಿಂಗಯ್ಯ ಮೇಳೆಗೆ ಮೇಲೆ ಕೇಳೆ ಕುಳಿತಾನಲೇಂಗಯ್ಯ ಬಾಲನ ತರತೇನೆ ದೈವರಲೇ ವಾಸರಲಿಂಗಯ್ಯ ಬಾಲನ ತರತೇನೆ ದೈವರಲೇ ವಾಸರಲಿಂಗಯ್ಯ ತಣ್ಣೀರ ಚಳೆ ಸುತರಲಿಂಗಯ್ಯ ಬಣ್ಣದ ಪಾಲೆ ಕವರಗಡರೇ ವಾಸರಲಿಂಗಯ್ಯ ಬಣ್ಣದ ಪಾಲೆ ಕೆವರಗಳರೇಂಗಯ್ಯ ಬನ್ನೆಯ ಮಡಾದು ಬರತಾನ ವಾಸರಲಿಂಗಯ್ಯ ಬನ್ನೆಯ ಮಡಾದ ಬರತಾನೇ ವಾಸರಲಿಂಗಯ್ಯ ಬನ್ನೆಯ ಮಡಾದ ಬರತಾನೇ ವಾಸರಲಿಂಗಯ್ಯ ಬಿಸಿನೀರ ಚಳೆ ಸಾಸನಾಗೆ ಕೊಡರಣ್ಣ ಸರದ ಪಾಲೆ ಪಾಲೆ ಕೆವರಗಡರೇ ವಾಸರಲಿಂಗಯ್ಯ ಹಸರದ ಪಾಲೆ ಕೆವರಗಡರೇ ವಾಸರಲಿಂಗಯ್ಯ ಹಸರದು ಬರತಾನ ವಾಸರ ಎಂಗಯ್ಯ ದಸರೆಯ ಮಡತಾನೇ ವಾಸರಲೆಂಗಯ್ಯ ದಸರೆಯ ಮಡಾದ ಬರತಾನೇ ವಾಸರಲೆಂಗಯ್ಯ ಚಂಡಾಡಲಾಡ ವಾಸರಲೆಂಗಯ್ಯ ಚಂಡಾಡೆ ಗುಡೆಗೆ ಬರಲೆಲ್ಲ ವಾಸರಲೆಂಗಯ್ಯ ಚಂಡಾಡೆ ಗೊಡೆಗೆ ಬರಲಿಲ್ಲ ವಾಸರಲೆಂಗಯ್ಯ ಚಂಡಾಡೆ ಗೊಡೆಗೆ ಬರಲಿಲ್ಲ ಲೆಂಗಯ್ಯ ಕಳಸದ ಬೆಳೆ ಕೇಳಿ ಬರತಾನ ವಾಸರಲೆಂಗಯ್ಯ ಕಳಸದ ಬೆಳೆ ಕೇಳಿ